ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ವಿನಿರುದ್ಧ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ ಮೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶದಂ ವಿಶೋಕಂ ಅಚಿಂತ್ಯಮವ್ಯಕ್ತಮನಂತರೂಪಂ ಶಿವಂ ಪ್ರಶಾಂತಮೃತಂ ಬ್ರಹ್ಮಯೋನಿಂ ತಥಾದಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಮದ್ಭುತಂ ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್ ಸಬ್ರಹ್ಮ ಸಶಿವಶ್ಚೇಂದ್ರಃ ಸೋಕ್ಷರ ಪರಮಸ್ವರಾತ್ ಸ ಏವ ವಿಷ್ಣು ಸ ಪ್ರಾಣಃ ಸ ಕಾಲೋಗ್ನಿ ಸ ಚಂದ್ರಮಃ ಉಮಾ ಸಹಾಯಂ ಪರಮೇಶ್ವರಂ ಪ್ರಭು. ಪ್ರಭು ಅಂದ್ರೆ ಒಳೆಯ ಯಜಮಾನ, ಸಮಸ್ತ ಸೃಷ್ಟಿಗೆ ಸಮಸ್ತ ಜೀವರಾಶಿಗಳಿಗೆ ಯಜಮಾನ ಪ್ರಭು. ಅನೇಕ ವಿಚಿತ್ರ ವಿಚಿತ್ರವಾದ ಜೀವರಾಶಿಗಳ ಮತ್ತು ಅಗಾಧವಾದಂತಹ ಈ ಸೃಷ್ಟಿ, ಆದಿ ಅಂತ್ಯವಿಲ್ಲದೆ ಇದ್ದಂತಹ ಈ ಸೃಷ್ಟಿ, ಇದು ಕಾರ್ಯ ಅನಿಸುತ್ತೆ. ಕೃಷಿ ಏನಂತಿದೆ, ಕಾರಣವಿಲ್ಲದೆ ಕಾರ್ಯ ಇಲ್ಲ. ಕಾರ್ಯ ತಕ್ಷಣವೇ ಲಭ್ಯ ಇರ್ತದೆ ನಮಗೆ, ಅಥವಾ ಕಾಲಾಂತರದಲ್ಲೂ ಲಭ್ಯವಾಗಬಹುದು. ಕಾಲಾಂತರದಲ್ಲಿ ಲಭ್ಯವಾಗೋದಿತ್ತಂದ್ರೆ ಅದೃಷ್ಟ ಅಂತ, ಸದ್ಯದಲ್ಲೇ ಲಭ್ಯವಾಗೋದಿತ್ತು ಅಂತಂದ್ರೆ ಅದು ಅದೃಷ್ಟ. ಹೀಗೆ ಕಾರ್ಯವು ದೃಷ್ಟ ಅದೃಷ್ಟಗಳಲ್ಲಿ ನಮಗೆ ಲಭ್ಯ ಇದೆ. ವೃಕ್ಷ ದೃಷ್ಟ, ಕಟ್ಟಡ ದೃಷ್ಟ, ಕೆರೆ ಅಲೆ ಸಮುದ್ರ ನದಿ ದೃಷ್ಟ, ಪರ್ವತ ದೃಷ್ಟ, ಹಣ್ಣು ಹಂಪಲ ದೃಷ್ಟ, ಪತಿ ಪತ್ನಿ ಪುತ್ರ ಸಂಸಾರ ದೃಷ್ಟ, ಎಲ್ಲ ದೃಷ್ಟ ದೃಷ್ಟ ದೃಷ್ಟ. ಸ್ವರ್ಗ ದೃಷ್ಟ, ಸ್ವರ್ಗಿನ ದೃಷ್ಟ ಸುಮ್ಮನೆ ಗುರುತದ ಮತ್ತೆ ಸ್ವರ್ಗ, ಪಾಪಲೋಕ ಪುಣ್ಯಲೋಕ ಊರ್ಧ್ವಲೋಕ ಅಧೋಲೋಕ ಎಲ್ಲ ಲೋಕಗಳು ಎನ್ನುವ ಅದೃಷ್ಟ. ಬಟ್ ಮರಿಬೇಡ್ರಿ, ಇವೆಲ್ಲವೂ ಕಾರ್ಯವೇ, ಎಲ್ಲವೂ ಕಾರ್ಯ. ಮುಂದೆ ಇನ್ನೊಂದು ಇಕ್ವೇಶನ್ ಇದೆ, ಎಲ್ಲೆಲ್ಲಿ ಕಾರ್ಯವಿರುತ್ತದೆಯೋ ಅಲ್ಲಿ ಒಂದು ಕಾರಣ ಇರಲಿಕ್ಕೆ ಬೇಕು. ಅದೇ ನ್ಯಾಯ ಮುಂದುವರೆದು ಹೇಳ್ತದೆ, ಕಾರಣವಿಲ್ಲದೆ ಕಾರ್ಯವು ಸಾಧ್ಯವಿಲ್ಲ. ಓಕೆ, ಹಾಗಾದ್ರೆ ಲಭ್ಯವಿರುವಂತಹ ಅಥವಾ ಕಾಲಾಂತರದಲ್ಲಿ ಲಭ್ಯವಾಗುವಂತಹ ಈ ಲೋಕಾದಿಗಳ ಸೃಷ್ಟಿಗೆ ಕಾರಣ ಏನು? ಇದು ಕಾರ್ಯವಾಗಿದ್ದರೆ ಕಾರಣ ಏನು? ಈಶ್ವರ ಒಂದಿ ಭಾರತ ದೇಶದಲ್ಲಿಯ ಈ ಅಧ್ಯಾತ್ಮ ಚಿಂತನೆ ಮಾತ್ರ ಈ ಮಾತನ್ನು ಹೇಳುತ್ತದೆ. ಬೇರೆ ಇಲ್ಲಿ ಯಾವ ಗ್ರಂಥಗಳಲ್ಲಿಯೂ ಯಾವ ಧರ್ಮದಲ್ಲಿಯೂ ಈ ಮಾತನ್ನು ಹೇಳೋದನ್ನು ಇಲ್ಲ, ಮತ್ತು ಈ ಕಂಟೆನ್ಷನ್, ಈ ಫೇತ್, ಈ ಶಕ್ತಿಗೆ ಅವರತ್ರ ಇಲ್ಲ, ಈ ನಂಬಿಕೆ, ಇದರ ನಂಬಿಕೆ ಅವರಿಗಿಲ್ಲ. ಈಶ್ವರನು ಕಾರಣ, ಸೃಷ್ಟಿಯು ಕಾರ್ಯ. ಮರಿಬಾರದು ನಾವೀಗ ಉಮಾ ಸಹಾಯಂ ಆ ಶಬ್ದವನ್ನ ನಾವು ಈಗ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಈಶ್ವರನು ಕಾರಣ, ಈ ಸೃಷ್ಟಿಯು ಕಾರಣ. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತದೆ, ಯಾವ ತರ ಕಾರಣ? ಈಶ್ವರನ ಕಾರಣ ಯಾವ ತರ? ಕುಂಭಾರನ ತರವೋ, ಅಥವಾ ರೋಟಿ ಮಾಡೋ ತರನೋ? ಯಾವ ತರ ಕಾರಣ? ಎರಡು ಅಲ್ಲ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಯಾವ ತರ ಕಾರಣ ಇವರು? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಯಾವುದಾದ್ರೂ ಒಂದು ವಸ್ತುವಿನ ಕಾರಣವನ್ನು ಹುಡುಕಬೇಕಾದ್ರೆ ಆ ಕಾರಣದಲ್ಲಿ ಇವು ಎರಡು ಶಕ್ತಿಗಳು ಇರಬೇಕು, ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ. ಉಪಾದಾನ ಯಾರು? ಈಶ್ವರ. ಈ ಸೃಷ್ಟಿಯನ್ನ ಮಾಡಿದ್ದೇನೋ ಸತ್ಯ, ನೀವು ಹೇಳುತ್ತಿರೋದನ್ನ ನಾವು ಒಪ್ಪುತ್ತೀವಿ, ಆದರೆ ಅವನು ಏನನ್ನ ತಗೊಂಡು ಈ ಜಗತ್ತನ್ನ ಮಾಡಿದ? ಈ ಜಗತ್ತಿಗೆ ಅವನ ಜೊತೆ ಇದ್ದಂತ ಪದಾರ್ಥ ಯಾರು? ಆ ಪದಾರ್ಥ ಎಲ್ಲಿಂದ ಲಭ್ಯ ಆಯಿತು? ಇಂಥದ್ರಿಂದ ಲಭ್ಯ ಆಯಿತು ಅಂತ ನೀವು ಹೇಳಿದ್ದಾದ್ರೆ ಅದು ಎಲ್ಲಿಂದ, ಯಾರಿಂದ ಸೃಷ್ಟಿ ಆಯಿತು? ಅವನಿಂದಲೇ ಅಂತ ಹೇಳಿದ್ರೆ ಅದಕ್ಕೆ ಉಪಾದಾನ ಏನು? ಅವನಿಗೆ ನಂಬರ್ ತ್ರೀ ಹೋಗು, ಒನ್ ಆಯ್ತು, ಟೂ ಆಯ್ತು, ನಂಬರ್ ತ್ರೀ. ಅದು ಸೃಷ್ಟಿತವಾಗಿತ್ತು ಅಂದ್ರೆ ಅದಕ್ಕೆ ಉಪಾದಾನ ಏನು? ನಂಬರ್ ಫೋರ್. ಈಗ ನಂಬರ್ ಫೈವ್, ನಂಬರ್ ಟೆನ್, ನಂಬರ್ ಹಂಡ್ರೆಡ್ ತಳ ಬುಡ ಹಿಡ್ಕೋದೇ ಇಲ್ಲ. ನೀನು ವಾದನ ಮುಗಿದ್ರೆ ಉತ್ತರಾಣ ಸಿಗುತ್ತೆ, ನಮಗೆ ಉತ್ತರ ಬೇಕಾಗಿದೆ. ಇವರೆಲ್ಲ ಮೀಟಿಂಗ್ ಮಾಡಿದಾಗ ಏನ್ ಮಾಡ್ತಾರೆ ಗೊತ್ತಾ? ಇವರೆಲ್ಲ ಮೀಟಿಂಗ್ ಮಾಡಿದಾಗ ಏನ್ ಮಾಡ್ತಾರೆ ಗೊತ್ತಾ? ಅವರು ಸಮಸ್ಯೆಗಳನ್ನು ಎದುರಿಸುವ, ಒಂದು ಎರಡು ಮೂರು ನಾಲ್ಕು ಐದು ಆರು, ಒಂದು ಹತ್ತು ಸಮಸ್ಯೆಗಳು ಇಷ್ಟ. ನನಗೆ ಗೊತ್ತಿದ್ದದ್ವ ಗೊತ್ತಿಲ್ಲದ್ವ ಮತ್ತೆ ಹೇಳೋದ್ರೊಳಗೆ ಏನರ್ಥ? ಏನು ಹೇಳೋದಾದ್ರೆ ಪರಿಹಾರ ಹೇಳಬೇಕು. ಪರಿಹಾರ ಹೇಳಿದ್ರೆ ಆ ಪರಿಹಾರಕ್ಕೆ ಖರ್ಚು ಮಾಡೋದಷ್ಟು ನನ್ನ ಕೆಲಸ. ಕೆಲಸ ಮಾಡೋದಲ್ಲ, ಖರ್ಚು. ಇಷ್ಟು ಬಿಟ್ರೆ ಇನ್ನೇನಿಲ್ಲ. ಆದ್ರೆ ನೀವು ಹ್ಯಾಗೆ ಮಾಡೋದಿಲ್ಲ, ಈ ಮೀಟಿನೊಳಗೆ ಏನ್ ಮಾಡ್ತಾರೆ? ಲಿಸ್ಟ್ ಕೊಡ್ತಾರೆ, ಇದು ಹಂಗ, ಇದು ಆಗುದಿಲ್ಲ, ಇದು ಹಿಂಗ, ಇದಾಗಿದೆ, ಇದೆ ಸಾಧ್ಯ ಇಲ್ಲ, ಇದು ಹಿಂಗ, ಇದ್ರೆ ನಿಮ್ಗೆ ಸಮಸ್ಯೆ ಆಗ್ತದೆ, ಇದು ಹಿಂಗ, ಇದು ನಮ್ಗೆ ಅಭಿವೃದ್ಧಿ ಹತ್ತೋದಿಲ್ಲ, ಇದು ಹಿಂಗ ಒಂದು ಉದಾಹರಣೆ ಲಿಸ್ಟ್ ಕೊಡ್ತಾರೆ. ಎಲ್ಲ ನನಗೆ ಗೊತ್ತಿದ್ದದ್ವ? ನನಗೆ ಗೊತ್ತಿಲ್ಲದೆ ಇದ್ದದ್ದು ಯಾವೂ ಇಲ್ಲ. ಮಟೀರಿಯಲ್ಸ್ ಎಲ್ಲಿದೆ? ಪರಿಹಾರ ಈ ಜಗತ್ತಿನ, ಈ ಸೃಷ್ಟಿ, ಈ ಸೃಷ್ಟಿತವಾದ ಜಗತ್ತಿಗೆ ಉಪಾದಾನ ಎನ್ನುವುದೊಂದು ಬೇರೆ ವಸ್ತುವಾಗಿದ್ದರೆ, ಬೇರೆ ಪದಾರ್ಥವಾಗಿದ್ದರೆ ನಮಗೆ ತಳಬುಡಣೆ ಸಿಗೋದಿಲ್ಲ. ಏನು ಅದಕ್ಕೆ ಯಾವುದು ಕಾರಣ, ಅದಕ್ಕೆ ಯಾವುದು ಕಾರಣ, ಅದಕ್ಕೆ ಯಾವುದು ಕಾರಣ? ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅಲ್ಲಿಯೇ ಪರಿಹಾರ ಇರ್ತದೆ. ಈಕ್ವೇಶನ್ ಇದನ್ನೆಲ್ಲ ಕಂಠಪಾಠ ಮಾಡ್ರಿ ಸ್ವಲ್ಪ. ಸಮಸ್ಯೆ ಎಲ್ಲಿಂದ ಶುರುವಾಗಿದೆ? ಪರಿಹಾರ ಅಲ್ಲೇ ಇತ್ತು. ಸಾಮ್ರಾಜ್ಯ ಹತ್ರ ಪರಿಹಾರ ಇಲ್ಲ, ಶುಭ ಹತ್ರ ಪರಿಹಾರ ಇಲ್ಲ. ಸಮಸ್ಯೆ ಎಲ್ಲಿ ಶುರು ಆಗಿದೆ ನೋಡ್ರಿ. ಅಲ್ಲ ನಿಮ್ದಾಗ ಹೇಳೋದು ಇಲ್ಲಿ ಸೃಷ್ಟಿತವಾದಂತಹ ಈ ಜಗತ್ತು ಉಪಾದಾನ ಏನು ಅಂತ ನೀವು ಹೊರಗೆ ಹುಡುಕ್ಲಿಕ್ಕೆ ಹೋದ್ರೆ ನೀವು ಉಪಾದಾನ ಸಿಗೋದೇ ಇಲ್ಲ. ಎಲ್ಲಿ ಸೃಷ್ಟಿ ಇದೆಯೋ ಅಲ್ಲೇ ಉಪಾದಾನ. ನಿಮಿತ್ತ ಎಲ್ಲಿದೆ? ನಿಮಿತ್ತವೂ ಅಲ್ಲಿ. ಎರಡು ಜೊತೆ ಜೊತೆ ಹಾಗೆ ಹಾಗೆ ಇರ್ಲಿಕ್ಕೆ ಯಾಕೆ ಸಾಧ್ಯ? ಸಾಧ್ಯ. ಜೇಡದ ಬಲೆಯಲ್ಲಿ ಲಭ್ಯವಿತ್ತಂತಹ ಜೇಡದ ಬಲೆಯಲ್ಲಿ ಉಪಾದಾನ ಎಲ್ಲಿದೆ? ಅಲ್ಲೇ ಇದೆ. ನಿಮಿತ್ತ ಎಲ್ಲಿದೆ? ಅಲ್ಲೇ ಇದೆ. ಅಲ್ಲೇ ಅಂದ್ರೆ ಎಲ್ಲಿ? ಆ ಹುಳ ಜೇಡು ಹುಳದಲ್ಲಿ. ಜೇಡು ಹುಳದಲ್ಲಿಯೇ ಆ ತಂತು ಇದೆ, ದಾರ. ಆ ಜೇಡು ಬಲೆಯನ್ನ ಹೆಣೆಯುವ ಬುದ್ಧಿಯು ಅಲ್ಲೇ ಇದೆ, ಹೆಣೆಯುವ ಶಕ್ತಿಯು ಅಲ್ಲೇ ಇದೆ. ಎಲ್ಲ ಒಂದು ಕಡೆಗೆ ಜೊತೆ ಕೂಡ್ಕೊಂಡವೋ ಇಲ್ಲ. ಮತ್ತೆ ಆ ಹುಳು ಎಲ್ಲಿದೆ? ಅಲ್ಲೇ ಇದೆ. ಅಲ್ಲೇ ಅಂದ್ರೆ ಎಲ್ಲಿ? ಬಲೆಯಲ್ಲಿ. ಬಲೆ ಸೃಷ್ಟಿಯಾದ ಮೇಲೆ ಬಲೆಯಲ್ಲಿಯೋ, ಬಲೆಗಿಂತ ಮುಂಚೆ ಬಲೆಯಲ್ಲಿ? ಸೃಷ್ಟಿ ಆದ ಮೇಲೆ ಬಲೆಯಲ್ಲಿ. ಸೃಷ್ಟಿ ಆಗುವ ಪೂರ್ವದಲ್ಲಿ ಜೇಡು ಹುಳ ಎಲ್ಲಿ? ಎಲ್ಲಿಯೋ ಅಲ್ಲೇ. ತಾನೇ ಉಪಾದಾನವಾಗಿ, ತಾನೇ ನಿಮಿತ್ತವಾಗಿ, ತನ್ನ ಮನೆಯನ್ನ ತಾನೇ ಡಿಸೈನ್ ಮಾಡಿಕೊಂಡು, ತನಗೆ ಹೇಗೆ ಬೇಕೋ ಹಾಗೆ ತಾನೇ ಸೃಷ್ಟಿಸಿಕೊಂಡು, ತನ್ನ ಮನೆಯಲ್ಲಿ ತಾನೇ ವಾಸಿಸಿದ್ದಾನೆ. ಇಫ್ ದಿಸ್ ಕುಡ್ ಬಿ ಫಿಟ್ ಇನ್ ಟು ದಿ ಸಿಚುಯೇಷನ್, ದೆನ್ ವೈ ನಾಟ್? ಅನುಮಾನದಿಂದ ನಾವು ಸಿದ್ಧಾಂತಕ್ಕೆ ಬರ್ತೀವಿ. ಈಗ ಅನುಮಾನ ಸಿದ್ಧಾಂತ ಅಂತ ಇದೊಂದು ಲಾಜಿಕಲ್ ಅಪ್ರೋಚ್ ಇದೆ. ಇದೊಳಗೆ ಸೃಷ್ಟಿತವಾದ ಜಗತ್ತಿನಲ್ಲಿ ಇದ್ದುಕೊಂಡು ನೀನು ಇದನ್ನ ಚಿಂತನೆ ಮಾಡ್ತಾ ಇದ್ದರಿಂದಾಗಿ ಲಭ್ಯವಿದ್ದ ಅನುಮಾನದ ಆಧಾರದ ಮೇಲೆ ಸಿದ್ಧಾಂತಕ್ಕೆ ಬರಬೇಕು. ಸೃಷ್ಟಿತವಾದ ಜಗತ್ತು, ಈ ಜಗತ್ತು ಸೃಷ್ಟಿತವಾಗಿ ಬಿಟ್ಟಿದೆ. ಅದರಲ್ಲಿ ಒಂದು ಪಾರ್ಟ್ ನೀನು, ಅದರಲ್ಲಿ ಒಂದು ತುಣುಕು ನೀ. ಹೀಗಾಗಿ ಈ ಎಲ್ಲ ಉದಾಹರಣೆಗಳಂತೆ ಭಗವಂತನು ಕೂಡ ತಾನೇ ಉಪಾದಾನವಾಗಿ, ತಾನೇ ನಿಮಿತ್ತವಾಗಿ, ತನ್ನ ಜಗತ್ತನ್ನು ತಾನೇ ಡಿಸೈನ್ ಮಾಡಿ, ತಾನೇ ಸೃಷ್ಟಿಸಿಕೊಂಡು, ತಾನೇ ಅದರಲ್ಲಿ ವಾಸಿಸಿದ್ದಾನೆ ಅನ್ನುವ ಸಿದ್ಧಾಂತಕ್ಕೆ ನೀ ಬರಲಿಕ್ಕೆ ಅನುಮಾನದಿಂದಲೇ ಬರಲಿಕ್ಕೆ ಸಾಧ್ಯ, ಪ್ರತ್ಯಕ್ಷವಾಗಿ ಬರಲಿಕ್ಕೆ ಆಗೋದಿಲ್ಲ. You have to conclude the answer inferentially. ಆ ಈಶ್ವರನು ಈ ಸೃಷ್ಟಿಗೆ ಕಾರಣ. ಒಂದು ಪ್ರಶ್ನೆ ಉಳಿತದೆ, ಅವನು ಸೃಷ್ಟಿಯನ್ನ ಬಿಟ್ಟುಕೊಟ್ಟು ಹೊರಗಡೆ ಇದ್ದು ಸೃಷ್ಟಿಯನ್ನ ಮಾಡಿದ್ದಾದರೆ, ಸೃಷ್ಟಿಯನ್ನ ಬಿಟ್ಟುಕೊಟ್ಟು ಹೊರಗಡೆ ಇದ್ದು ಸೃಷ್ಟಿಯನ್ನ ಮಾಡಿದ್ದಾದರೆ ಸೃಷ್ಟಿಯು ಜಡವಾಗುತ್ತಿತ್ತು. ಕುಂಬಾರನು ಹೊರಗಡೆ ಇದ್ದುಕೊಂಡು ಮಣ್ಣಿನಿಂದ ಮಡಿಕೆಯನ್ನು ಮಾಡಿದ, ಮಡಿಕೆ ಜಡ. ಅಕ್ಕಸಾಲಿಗ ಹೊರಗೆ ಇದ್ದುಕೊಂಡು ಚಿನ್ನದಿಂದ ಆಭರಣವನ್ನು ಮಾಡಿದ, ಆಭರಣ ಜಡ. ಈಶ್ವರನು ಹೊರಗಿದ್ದುಕೊಂಡು ಮಾಡಿದ್ದಾದ್ರೆ ನಾನು ನೀನು ಎಲ್ಲರೂ ಏನಾಗಬೇಕಾಗಿತ್ತು? ಜಡ. ಜಡ ಅಂತ ಹೇಳಲಿಕ್ಕೂ ನಮಗೆ ಬರ್ತಿದ್ದು. ನಾನು ಜಡ ಅಂತ ಹೇಳಲಿಕ್ಕೂ ಏನ್ ಬೇಕು? ಚೈತನ್ಯ ಜಡ. ಭಗವಂತನು ಈಶ್ವರನು ಚೈತನ್ಯವೇ ತಾನಾಗಿದ್ದರಿಂದಾಗಿ ಚೈತನ್ಯ ಜಗತ್ತನ್ನು ಸೃಷ್ಟಿಸಿದ ಅಂತ ಹೇಳೋದು ಅಬ್ಸರ್ಡ್. ಆಭಾಸ. ಚೈತನ್ಯವು ಚೈತನ್ಯವನ್ನು ಸೃಷ್ಟಿಸುವ ಅವಶ್ಯಕತೆ ಏನಿದೆ? ಚೈತನ್ಯವು ಹೊರಗಿದ್ದುಕೊಂಡು ಸೃಷ್ಟಿಯನ್ನು ಮಾಡಿದ್ದೆ ಆದರೆ ಜಡ, ಅದು ಜಡ ಅಲ್ಲ. ಚೈತನ್ಯವು ಈ ಚೇತನವಾದ ಸೃಷ್ಟಿಯನ್ನು ಮಾಡಿದೆ ಅಂತ ಹೇಳಿದ್ದಾದ್ರೆ ಚೈತನ್ಯವು ಇನ್ನೊಂದು ಚೈತನ್ಯ ಸೃಷ್ಟಿಸುವ ಅವಶ್ಯಕತೆ ಇಲ್ಲ. ಯಾಕೆ ತಾನೇ ಚೈತನ್ಯವಾಗಿರೋದ್ರಿಂದ ಇನ್ನೊಂದು ಚೈತನ್ಯ ಸೃಷ್ಟಿಸುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸೃಷ್ಟಿ ಏನಿದೆ? ಅಜ್ಞಾನದಿಂದಾಗಿ, ಅವಿವೇಕದಿಂದಾಗಿ ಸೃಷ್ಟಿಯ ಒಂದು ಭಾಗವೇ ಆಗಿದ್ದಂತಹ ಜೀವಾತ್ಮನು ಜೀವಾತ್ಮನಾಗಿ ಇದ್ದುಕೊಂಡೇ ಜಗತ್ತಿನ ಕಾರಣಕರ್ತರು ಯಾರು ಅಂತ ಹುಡುಕುತ್ತಾ ಇದ್ದರಿಂದಾಗಿ ಈಶ್ವರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಸರ್ವಜ್ಞ ಸರ್ವಶಕ್ತ ಈಶ್ವರ ಅಂತ ಪ್ರಯೋಗ ಯಾಕೆ ಮಾಡಿದ್ರೆ, ಜೀವಾತ್ಮನು ಅಜ್ಞಾನದಿಂದಾಗಿ ಈ ಸೃಷ್ಟಿತವಾದ ಕಾರ್ಯದ ಒಂದು ಭಾಗವೇ ತಾನಾಗಿದ್ದುಕೊಂಡು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಕ್ಕಾಗಿ ನಾವು ಇಲ್ಲಿ ಆ ಈಶ್ವರ ಶಬ್ದ ತಂದಿದ್ದೇವೆ. ಹಾಗಾದ್ರೆ ಸೃಷ್ಟಿಯ ವಿಚಾರ ಏನ್? ಹಾಗಾದ್ರೆ ಯಾವ ಸೃಷ್ಟಿ? ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಸೃಷ್ಟಿಯು ಚೈತನ್ಯವಾಗಿಯೂ ಇಲ್ಲ, ಸೃಷ್ಟಿಯು ಜಡವಾಗಿಯೂ ಇಲ್ಲ, ಈಶ್ವರ ಮಾತ್ರ ಇಲ್ಲ. ಮತ್ತೆ ಈ ಸೃಷ್ಟಿ ಇದೆ ಅಲ್ವೋ? ಇದೆಯೋ? ಇದ್ದಂತೆ ಇದೆಯೋ? ಇದ್ದಂತೆ ಇದೆ, ತೋರಿದಂತೆ ತೋರುತ್ತದೆ. ಅದಕ್ಕೆ ಇದನ್ನು ನಾವು ಮಾಯಾ ಅಂತ ಕರಿತೀವಿ. ಯಾವುದು ನಿಜವಾಗಿಯೂ ಇಲ್ಲವೇ ಇಲ್ಲವೋ ಆದರೂ ಇದ್ದಂತೆ ತೋರ್ತದೋ ಅದಕ್ಕೆ ಮಾಯಾ ಅಂತ ಕರಿತೀವಿ. ಶಬ್ದ ಬರ್ಕೊಳ್ಳಿ, ಯಾ ಮಾ, ಯಾ ಸ್ಪೇಸ್, ಮಾ ಸ್ಪೇಸ್, ಸಾ, ಯಾ ಸ್ಪೇಸ್, ಮಾ ಸ್ಪೇಸ್, ಸಾ ಸ್ಪೇಸ್, ಮಾಯಾ. ಯಾ ಅಂದರೆ ಯಾವುದು, ಮಾ ಅಂದರೆ ಇಲ್ಲವೋ. ಯಾವುದು ಇಲ್ಲವೇ ಇಲ್ಲವೋ ಅದನ್ನ ಇದೆ ಎಂದು ನೀನು ಒಪ್ಪಿದ್ದಾದ್ರೆ ಅದಕ್ಕೆ ಮಾಯಾ ಅಂತ. ಇಲ್ಲದೇ ಇರುವುದನ್ನ ಇದೆ ಎಂದು ನೀನು ಸ್ವೀಕರಿಸಿದ್ದಾದರೆ ಅದರ ಮಾಯಾ ಅಂತ ಕರೀತ. ದುಶ್ಯಾಸನನು ಸೆಳೆದ ದ್ರೌಪದಿಯ ಸೀರೆ, ಮಾಯಿಕವು ಏನ್ ಮಪತ್ಲ, ಅದಕ್ಕೆ ಅದನ್ನು ಬೇರೆಯವರು ಯಾರಿಗೂ ಉಡ್ಲಿಕ್ಕೆ ಬರೋದಿಲ್ಲ. ಯಾರ ಕೈಗೂ ಲಭ್ಯ ಆಗೋದಿಲ್ಲ. ಮಾಯಿಕ ಕೃಷ್ಣನ ದ್ವಾರಕಾ ಎಲ್ಲಿದೆ? ಇಲ್ಲಿದೆ ಅಲ್ಲಿದೆ ಅಂತ ಟ್ರೇಸ್ ಮಾಡಲಿಕ್ಕೆ ಆಗುದಿಲ್ಲ. ಹೇಳ್ತಾರೆ ಸಮುದ್ರದ ಆಳದಲ್ಲಿದೆ. ನಾನು ಮಾತಾಡೋದು ಫಿಲಾಸಫಿ ಮಮ್ಮದಿ, ಸೈನ್ಸ್ ಅಲ್ಲ. ಮತ್ತೊಂದು ಲೆಕ್ಚರ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರಂತಾರೆ ಕೆಳಗಡೆ ಸಮುದ್ರದ 5 ಮೈಲ್ ಕೆಳಗಡೆ ಎಲ್ಲ ವಸ್ತುಗಳು ಸಿಕ್ಕಾವೆ, ಪದಾರ್ಥಗಳು ಸಿಕ್ಕಾವೆ, ಇಷ್ಟು ವರ್ಷ ಹಿಂದಿಂದಿದೆ, ಆದ್ರಿಂದ ಇದು ದ್ವಾರಕಾದ್ದೆ, ಆದ್ರಿಂದ ಕೃಷ್ಣ ಇದ್ದ. ಯಾವುದನ್ನ ಇಲ್ಲ ಅಂತ ಹೇಳಿಕ್ಕೂ ಆಗುದಿಲ್ಲ, ಇದೆ ಅಂತ ಹೇಳಲಿಕ್ಕೂ ಆಗುದಿಲ್ಲ, ಅದನ್ನ ಮಾಯಿಕ ಅಂತ ಕರೀತಾರೆ. ಇಂದ್ರಪ್ರಸ್ಥ ಮಾಯಿಕ, ಇಂದ್ರನಿಂದ ನಿರ್ಮಾಣವಾದಂತಹ ಪ್ಯಾಲೇಸು, ಅದನ್ನ ಏನಂತ ಕರೆದ್ರು ಇಂದ್ರಪ್ರಸ್ಥ. ಇಂದ್ರಪ್ರಸ್ಥ ಎಲ್ಲಿದೆ ಅಂತ ಕೇಳಿದ್ರೆ ಅದ ಕೃಷ್ಣ ಯಾವಾಗ ಬಂದ ಅವಾಗ ಬಂತು, ಕೃಷ್ಣ ಯಾವಾಗ ಹೋದ ಅವನ ಜೊತೆ ಎಲ್ಲ ಹೋಗ. ಯಾವ ಇಂದ್ರಪ್ರಸ್ಥ ಮಾತಾಡ್ತೀನಿ? ಓ ಕೃಷ್ಣ ಬಂದದ್ದಾದ್ರೂ ಸತ್ಯ ಅಂತ ಹೋಗ್ತೀರಾ? ಕೃಷ್ಣ ಬಂದದ್ದು ಆಭಾಸ ಮಾಯಿಕ, ಕೃಷ್ಣ ಹೋದದ್ದು ಮಾಯಿಕ. ಇಂದ್ರಪ್ರಸ್ಥ ಅದು ಆರ್ಕಿಟೆಕ್ಚರ್ ಯಾರೇ ಆಗಿರಲಿ, ಇಸ್ ಅ ಗಿಫ್ಟ್ ಬೈ ಇಂದ್ರ, ದೇರ್ ಫೋರ್ ಇಟ್ ಇಸ್ ಇಂದ್ರಪ್ರಸ್ಥ. ಮಾಯಿಕ ಆಗಿದ್ರೆ ಅದು ಮಾಯಾಪ್ರಸ್ಥ ಅಂತ ಆಗ್ಬೋದಾಗಿತ್ತಲ್ಲ. ನಾನು ನಿನ್ನೆ ಕುತ್ಕೊಂಡು ವಿಚಾರ ಮಾಡಿದ್ರೆ ಅದಕ್ಕೆ ಈಗ ಹೇಳಿದ್ದೀನಿ. ಈಶ್ವರ ಉಮಾ ಸಹಾಯ ಶಬ್ದ ಬಂದದ್ದು ನೋಡ್ರಿ ಮೊದಲನೇ ಶಬ್ದ, ಅದನ್ನ ಮಾತಾಡ್ಲಿಕ್ಕೇನು. ಆ ಉಮಾನ ಜೊತೆಗೆ ಇದ್ದವ್ರು ಯಾರು, ಯಾರ ಜೊತೆ ಇದ್ದುಕೊಂಡು ಈ ಅಮೋಘವಾದಂತಹ ಇಲ್ಲದೇ ಇರುವುದನ್ನ ಇದ್ದಂತೆ ತೋರಿಸುವ ಈ ಕಾರ್ಯವನ್ನ ಮಾಡಿದ ಪರಮೇಶ್ವರ, ಉಮಾ ಸಹಾಯಂ ಪರಮೇಶ್ವರ, ಯಾರ ಸಹಾಯದಿಂದ? ಉಮಾ ಸಹಾಯದ. ಉಮಾ ಅಂದ್ರೆ ಯಾರು? ಪಾರ್ವತಿ. ಪಾರ್ವತಿ ಅಂದ್ರೆ ಯಾರು? ಮಾಯಿಕ, ಮಾಯಾ. ತಾನು ಏನೂ ಮಾಡೋದಿಲ್ಲ, ಆದ್ರೆ ಕಾರ್ಯವಾದರೂ ಆಗಬೇಕು ಸಂಕಲ್ಪದವರು. ತಾನೇನಾದ್ರೂ ಮಾಡಬೇಕು ಅಂದ್ರೆ ಕೈ ಇಲ್ಲ, ಕಾಲಿಲ್ಲ, ಬುದ್ಧಿಲ್ಲ, ತಲೆ ಇಲ್ಲ, ಏನು. ಈಗ ನೋಡ್ರಿ ಎಷ್ಟು ಮಜಾ ಅದ. ಹಾಗೆ ಬುದ್ಧಿ ಪ್ಲಾನಿಂಗು ಎಲ್ಲ ಯಾರಿಗೆ ಸೇರಿದ್ದು? ಅದು ಕೂಡ ಮಾಯ. ಈಶ್ವರನ ಬುದ್ಧಿ ಇಲ್ಲ. ಸರ್ವಜ್ಞ ಸರ್ವಶಕ್ತ ಈಶ್ವರ ಅಂತ ನೀವು ಹೇಳಿದಾಗ ಈವನ್ ದಟ್ ವರ್ಡ್ ಸರ್ವಜ್ಞ ಸರ್ವಶಕ್ತ ಬೋತ್ ಗೋಸ್ ಟು ಮಾಯ. ಈಶ್ವರ ಇದೊಂದು ಸೋರ್ಸ್ ಚೈತನ್ಯ ಅಷ್ಟೇ. ಫ್ಯಾನ್ ಸ್ಲೋ ಇದೆ, ಫ್ಯಾನ್ ಫಾಸ್ಟ್ ಇದೆ, ಫ್ಯಾನ್ ಶಬ್ದ ಮಾಡ್ತದೆ. ಇದಷ್ಟು ಇಲೆಕ್ಟ್ರಿಸಿಟಿ ಸೇರಿದ್ದೋ ಅಥವಾ ಒಳಗಿರುವ ಮೋಟರ್ಗೆ ಸೇರಿದ್ದು. ಮತ್ತೆ ಆ ಚೈತನ್ಯ ಎನರ್ಜಿ ಇಲೆಕ್ಟ್ರಿಸಿಟಿ ಅದು ಏನು ಮಾಡ್ತದೆ? ಮೋಟರ್ ಸಹಾಯ, ಉಮಾ ಸಹಾಯ ಅಲ್ಲ, ಇದೇನದು ಮೋಟರ್ ಸಹಾಯ. ಆ ಮೋಟರ್ ಸಹಾಯದಿಂದ ಇಲೆಕ್ಟ್ರಿಸಿಟಿ ಏನು ಮಾಡ್ತದೆ? ವಿಭುಂ ಈ ಸೃಷ್ಟಿಯನ್ನು ಮಾಡ್ತದೆ. ಅರ್ಥ ಮಾಡ್ಕೊಳ್ಳಿ. ಹೀಗಾಗಿ ಈಶ್ವರ ಯಾರು ಅನ್ನುವ ಈ ಪ್ರಶ್ನೆ ಜೀವಾತ್ಮನಲ್ಲಿ ಹುಟ್ಕೊಂಡಿದೆ. ಈ ಸೃಷ್ಟಿಗೆ ಕಾರಣ ಏನು ಅನ್ನೋದು ಏನು ಪ್ರಶ್ನೆ ಹುಟ್ಟಿಕೊಂಡಿದೆ ಜೀವಾತ್ಮನಿಗೆ. ಇವನು ಯಾರು ಅಂತಂದ್ರೆ ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ ಈ ಜಗತ್ತನ್ನ ಅನಲೈಸ್ ಮಾಡದೇನೆ ಸತ್ಯ ಅಂತ ಸ್ವೀಕರಿಸಿ ಅದರಲ್ಲಿ ತಾನೊಬ್ಬ ಲಿಮಿಟೆಡ್ ವ್ಯಕ್ತಿಯಾಗಿ ಇದ್ದುಕೊಂಡು ಇಷ್ಟೇ ನನ್ನ ಬುದ್ಧಿ ಇರೋದು, ಇದಕ್ಕೆ ಹೆಚ್ಚಿಗೆ ತಿಳ್ಕೊಳಕ್ ಆಗ್ಬಾರ್ದು, ನನ್ನ ಲಕ್ಷ್ಯ ಹತ್ರ ಹೋಗ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಪ್ರೊಫೆಸರ್ ಹತ್ರ ಹೋಗ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹೋಗಿ ಹೀಗೆ ನಾನು ಮತ್ತೆ ಮತ್ತೆ ಜ್ಞಾನಾರ್ಜನೆಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮತ್ತು ನನ್ನ ಪ್ರಶ್ನೆ ಹಾಗೆ ಉಳಿತು, ಜಗತ್ತಿಗೆ ಕಾರಣ ಏನು, ಜಗತ್ತಿಗೆ ಕಾರಣ ಏನು, ಜಗತ್ತಿಗೆ ಕಾರಣ ಏನು? ಅವನ ಸಮಾಧಾನಕ್ಕಾಗಿ ಕೊಟ್ಟಿರುವಂತಹ ಒಂದು ಚಿಕ್ಕ ಅನಲಿಸಿತು ಈಶ್ವರ. ಅವನಲ್ಲಿರೋ ಎರಡು ಶಕ್ತಿಗಳು, ಆ ಶಕ್ತಿಗಳನ್ನ ಅವನು ಪ್ರಯೋಗಿಸಿ ಅವನು ಈ ಜಗತ್ತನ್ನ ಮಾಡಿದ. ಏನೂ ಮಾಡಿಲ್ಲವ. ಈಶ್ವರನ ಮಾಡಿದ ಅಂತ ನೀವು ಅಂದ್ಬಿಟ್ರಿ ಅವನು ಸಂಸಾರಿ ಆಗಿಬಿಡ್ತಾನಪ್ಪ. ನಾನು ಮಾಡಿದೆ, ಅವನು ಮಾಡುವ. ಗಣೇಶ ಕಾಲೋನಿ ಅಂತ ಇದೆ, ಈಶ್ವರ ಕಾಲೋನಿ, ಗಣೇಶ ಕಾಲೋನಿ ಅಂತ ಇದೆ ನಮ್ಮ ಹೊಸೂರು ನೋಡಿ, ಹೊಸೂರು ಕ್ರಾಸ್ ಗಣೇಶ ನಗರ, ವಿನಾಯಕ ನಗರ, ಗಣೇಶ ನಗರ, ವಿಕಾಸ್ ನಗರ, ಅದೊಂದು ದಯಾನಂದ ನಗರ ಅಂತ ನಕ್ಷಿಗುಪ್ತ ಚಂದ್ರಶೇಖರ ಆಶ್ರಮ, ಶಾಂತಿಲಾಶ್ರಮ, ನೆಕ್ಸ್ಟ್ ಇರೋದು ದಯಾನಂದ ನಗರ. ಸ್ವಾಮೀಜಿ ಎಲ್ಲ ಹಣ ಹಾಕಿ ನಗರ ಕಟ್ಟಿಕೊಟ್ಟು ಸ್ಥಿತಿಪರವಾಗಿ ಇರೋದೇ ಬೇರೆ. ಎಲ್ಲವನ್ನು ನಾವು ಈಶ್ವರನಲ್ಲಿ ಆರೋಪ ಮಾಡಿ ಸ್ತುತಿ ಮಾಡ್ತೇವೆ ಅಷ್ಟೇ. ಆ ಇರೋದೇನು ಅಂತಂದ್ರೆ ಅದ್ರ ಸಂಬಂಧವೇ ಇಲ್ಲ, ಎಲ್ಲ ಮಾಯೆಗೆ ಸಂಬಂಧ. ಮಾ ಸಹಾಯಂ ಪರಮೇಶ್ವರಂ ಪ್ರಭುಂ, ಅವನು ಈ ಪ್ರಪಂಚಕ್ಕೆ ಒಡೆಯ. ತ್ರಿಲೋಚನಂ, ಮೂರು ಅವಸ್ಥೆಗಳಿಗೂ, ಮೂರು ಕಾಲಗಳಿಗೂ, ಮೂರು ಶರೀರಗಳಿಗೂ ಒಡೆಯನು ಪ್ರಭುಂ. ನೀಲಕಂಠಂ, ಸಮಸ್ತ ಪ್ರಪಂಚದ ಎಲ್ಲ ನೋವುಗಳನ್ನ ಎಲ್ಲ ಕಷ್ಟಗಳನ್ನ ಪರಿಹರಿಸುವವನು. ಪ್ರಶಾಂತಂ, ಆದರೂ ಕೂಡ ಅವನು ಅತ್ಯಂತ ಪ್ರಶಾಂತನಾಗಿದ್ದಾನೆ. ಇಂತಹ ಆ ಭಗವಂತ ತತ್ವವನ್ನ, ಭಗವಂತನನ್ನ ಅಲ್ಲ ಭಗವತ್ ತತ್ವವನ್ನ ನಾವು ಧ್ಯಾನದ ಆ ಸ್ಥಿತಿಯಲ್ಲಿ ಅತ್ಯಾಶ್ರಮಸ್ಥರಾಗಿ ಇದ್ದುಕೊಂಡು ಈ ಎಲ್ಲ ತತ್ವ ಶಬ್ದಗಳನ್ನ ನಾವು ಚಿಂತನೆಗೆ ತೆಗೆದುಕೊಳ್ಳುವುದಾದರೆ ಅದು ಧ್ಯಾನ ಎಂದು ಅನಿಸಿಕೊಳ್ಳುತ್ತದೆ. ಇನ್ನು ಕೆಲವು ಶಬ್ದಗಳು ಕೊಡ್ತಾರೆ, ಅವನೇ ಬ್ರಹ್ಮ, ಸ ಬ್ರಹ್ಮ ಸ ಶಿವ ಸ ಇಂದ್ರ ಸಹ ಅಕ್ಷರ ನಾಶರಹಿತನು. ಕ್ಷರ ಅಂದ್ರೆ ನಾಶ, ನಕ್ಷರತಿ ಅಕ್ಷರ. ಯಾವುದು ನಾಶವನ್ನು ಹೊಂದುವುದಿಲ್ಲವೋ ಅದನ್ನ ಅಕ್ಷರ ಅಂತಂದ್ರೆ, ಕ್ಷರ ಅಂದ್ರೆ ನಾಶ. ಸ ಇಂದ್ರ, ಇಂದ್ರ ಅಂದ್ರೆ ಇಂದ್ರಿಯಗಳಿಗೆ ಒಡೆಯನು ಯಾರು, ಅವರು ಇಂದ್ರ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಏನರ್ಥ? ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೆಡ್ ಅಂತ ಇರ್ತಾರೆ, ಹೌದು. ನೋಡುವುದಕ್ಕೆ ಹೆಡ್ ಆಫೀಸ್ ಕಣ್ಣು, ಕೇಳುವುದಕ್ಕೆ ಹೆಡ್ ಆಫೀಸ್ ಕಿವಿ, ಅಲ್ಲಿರುವಂತಹ ಒಡೆಯ ಇಲ್ಲ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಒಡೆಯರು, ಹೌದು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿಲ್ಲ, ಇದಕ್ಕೆ ಶಬ್ದ ಇಲ್ಲ ನಮ್ಮಲ್ಲಿ. ಅದನ್ನು ಯಾರವ ಇಂದ್ರ. ಈಗ ಇಂದ್ರ ಏನಾಗ್ಬಿಟ್ಟ, ಒಂದೊಂದು ಇಂದ್ರಿಯವೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್. ಎಂತ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟು ಎಸ್ ಡಿ ಎಂದವರು ಹುಬ್ಬಳ್ಳಿಗೆ ಹೊಸದಾಗಿ ಬಂದಾಗ 20 ವರ್ಷದಿಂದ ಹಾಸ್ಪಿಟಲ್ ಕಟ್ತಾರಂತೆ, ಕಟ್ಟಿಯೋ ಬಿಟ್ಟು ನಮ್ಮ ಹುಬ್ಬಳ್ಳಿ ಧಾರ ಮಂದಿ ಬುದ್ಧಿನ ಭಾರಿ ಕಡಿಮೆ. ಏನೆಲ್ಲ ಬುದ್ಧಿ ಉಪಯೋಗ ಮಾಡಿದ್ರೆ ಯಾರನ್ನ ಕೆಡಿಸಿದ್ವಿ ಅಂತ ಅರ್ಥ, ಹಾಳು ಮಾಡಿದ್ವಿ ಅಂತ ಅರ್ಥ. ಸೊ ಯಾವಾಗ ಇನಾಗ್ರೇಷನ್ ಆಫ್ ಹಾಸ್ಪಿಟಲ್, ಅವಾಗ ಎಲ್ಲ ಪೇಷಂಟ್ಸ್ ವಿಮರ್ಶೆ ಮಾಡಿ, ಪೇಷಂಟ್ ವಿಮರ್ಶೆ ಮಾಡ್ಕೊಳ್ಳಿ, ಏನ್ ಮಾಡಿದ್ರು ಬಂದವರನ್ನೆಲ್ಲ ವಾಪಸ್ ಕಳಿಸ್, ಇದಲ್ಲ ಹೋಗ್ರಿ, ಇದಲ್ಲ ಹೋಗ್ರಿ. ಯಾಕಂದ್ರೆ ಅದು ಡೆಂಟಲ್ ಹಾಸ್ಪಿಟಲ್, ಅದು ಫಸ್ಟಿಗೆ ಅವ್ರು ಕಟ್ಟಿದ್ದು ಡೆಂಟಲ್ ಹಾಸ್ಪಿಟಲ್. ಡೆಂಟಲ್ ಹಾಸ್ಪಿಟ್ಲಿಗೆ ನೀವು ಹೊಟ್ಟೆ ತಗೊಂಡಲ್ಲ, ಅವ್ರೇನ್ ಮಾಡ್ಬೇಕು ಹೇಳ್ರಿ? ಏ ಇದಲ್ಲಪ್ಪ ಅದು ಹಾಸ್ಪಿಟ್ಲ್ ಹೋಗು ಅಂತ. ಇವರು ಉಲ್ಟ ಹಿಂಗೆ ಹೇಳಕ್ಕೂ ಉಲ್ಟ ಹಾಕಿಸ್ ಮಾಡು, ಏ ಅದೆಂತ ಹಾಸ್ಪಿಟ್ಲ್, ಬಂದವ್ರನ್ನ ವಾಪಸ್ ಕಳಿಸ್ತಾರೆ. ಆಗಿದ್ದು ಹೇಳ್ತಂದ ಮುಂದೆ ಇದು ತಿಳಿಲಿಕ್ಕೆ ಆ ಇನ್ನೊಂದು ಕಟ್ಟಡ ಎದುರುಗಡೆ ಇನ್ನೊಂದು ಕಟ್ಟಡ ಆಗಿ ಅಲ್ಲಿ ಕಾಲೇಜ್ ಶುರು ಆದ್ಮೇಲೆ ಆಮೇಲೆ ಇದು ಅರಿವು ಬರ್ಲಿಕ್ಕೆ ಶುರು ಆಯ್ತು. ಓಹೋ, ಅದೇ ಬೇರೆ, ಕಾಲೇಜೇ ಬೇರೆ, ಹಾಸ್ಪಿಟ್ಲ್ ಬೇರೆ, ಕಣ್ಣೇ ಬೇರೆ, ಕಿವಿನೇ ಬೇರೆ, ಇಂದ್ರಿಯಗಳು ಬೇರೆ ಬೇರೆ, ಇವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೇ. ಈ ಅಷ್ಟು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಹೆಡ್ ಇರ್ತಾರೆ. ಆ ಹೆಡ್ ದೇವತಾಗಳನ್ನ ನಿಯಂತ್ರಿಸುವವನು ಯಾರು, ಅವನು ಯಾರು, ಇಂದ್ರ. ಸ ಇಂದ್ರ ಸ ಶಿವ ಮಂಗಳಕಾರಕನು, ಸ ಬ್ರಹ್ಮ ಅವನೇ ಸೃಷ್ಟಿಕರ್ತ ಬ್ರಹ್ಮ. ಅವನು ಯಾರು ಗೊತ್ತಾಯ್ತಲ್ವಾ? ಆ ಧ್ಯಾನದ ಸ್ಥಿತಿಯಲ್ಲಿ ನೀನು ಯಾವ ತತ್ವವನ್ನ ಮನನ ಮಾಡಿ ಧ್ಯಾನಸ್ಥನಾಗಿದ್ದೀಯೋ ಆ ಧ್ಯಾನಸ್ಥನಾದವನೇ ಇಂದ್ರ, ಅವನೇ ಶಿವ, ಅವನೇ ಬ್ರಹ್ಮ, ಅವನೇ ಸರ್ವಸ್ವರು, ಸ ಅಕ್ಷರ ಪರಮಃ ಸ್ವರ. ತನ್ನ ಸಾಮ್ರಾಜ್ಯದಲ್ಲಿ ತಾನಿದ್ದವನಿಗೆ ಸ್ವರಾಟ್ ಅಂತ ಕರೀತಾರೆ. ಇನ್ನೊಂದು ಶಬ್ದ ಮುಂದೆ ಕೊಡ್ತಾರೆ, ಸಮ್ರಾಟ್ ಅಂತಲೂ ಕೊಡ್ತಾರೆ. ಎಲ್ಲದ ನೋಡ್ರದು ಸ್ವರ, ಪರಮ ಸ್ವರ. ಸ ಏವ ವಿಷ್ಣು, ಸ ಪ್ರಾಣ, ಸ ಕಾಲ. ಕಾಲ ಅಂದ್ರೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲವನ್ನು ನಿಯಂತ್ರಿಸುವವನಿಗೆ ಕಾಲ. ಅಗ್ನಿಹಿ ಸ ಚಂದ್ರಮಃ, ಅವನೇ ಸರ್ವಸ್ವ, ಅವನೇ ಹಗಲು, ಅವನೇ ರಾತ್ರಿ, ಅವನೇ ಪಂಚಮಹಾಭೂತಗಳು, ಅವನೇ ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ, ಅವನೇ ಲಯಕರ್ತ. ಆಗಿ ಅಲ್ಲಿದ್ದಾನೆ, ಏನಂತ ಇದ್ದಾನೆ, ತಾನೇ ತಾನಾಗಿ ಆ ಸ್ಥಿತಿಯಲ್ಲಿ ತಾನೇ ಆತ್ಮಸ್ವರೂಪನಾಗಿ, ತಾನೇ ಈಶ್ವರ ಸ್ವರೂಪನಾಗಿ, ತಾನೇ ಇಂದ್ರ ಸ್ವರೂಪನಾಗಿ, ತಾನೇ ವಿಷ್ಣುವಾಗಿ, ತಾನೇ ಮಹಾದೇವನಾಗಿ, ತಾನೇ ಶಿವಸ್ವರೂಪನಾಗಿ ಅಲ್ಲಿದ್ದಾನೆ. ಅದೇ ನೀನು. ಗೊತ್ತ ಸ್ವಾಮಿ, ಇದ್ದಾನೆ ಅವನ ಪಾಡಿ, ಅವನಿದ್ದಾನೆ ನನ್ನ ಪಾಡಿ ಏನು ಸ್ವಾಮಿ? ಅದಲ್ಲ, ಸಏವ ಸರ್ವಂ ಯದ್ ಸಏವ ಸರ್ವಂ ಸಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಮಸ್ತೀತಿ ನಾನ್ಯ ಪಂಥಾ ವಿಮುಕ್ತಯೇ ಸ ಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಮಸ್ತೀತಿ ನಾನ್ಯ ಪಂಥಾ ವಿಮುಕ್ತಯೇ ಯದ್ಭೂತಂ ಕಳೆದು ಹೋದ ಕಾಲ ಯತ್ ಚ ಭವ್ಯಂ ಮುಂದೆ ಭವಿಷ್ಯತ್ತಿನಲ್ಲಿರುವ ಕಾಲ ಮತ್ತೇನು ಎಲ್ಲವೂ ಕೂಡ ಸರ್ವಂ ಸೈವ ಸೈವ ಅಹಮೇವ ಇತ್ಯರ್ಥ ಸೈವ ನೀನು ಮಹಾವಾಕ್ಯವನ್ನು ನೀನು ಇನ್ನೂ ಸಂಸ್ಕಾರ ಪಡೆಯದೆ ಹೋದರೆ ಸಏವ ಅನ್ನುವ ಅರ್ಥ ಉಪಾಸ್ಯ ಬ್ರಹ್ಮ ಮಹಾವಾಕ್ಯ ಉಪದೇಶದ ಸಂಸ್ಕಾರ ನಿನ್ನ ಆಗಿಲ್ಲದೆ ಹೋದರೆ ಸಏವ ಸಏವ ಸಏವ ವಿಷ್ಣು ಸಏವ ಇಂದ್ರ ಸಏವ ಶಿವ ಅಂತ ಹೇಳ್ತಾ ಹೋದಂತೆ ಅವನೇ ಶಿವನು ಅವನೇ ಇಂದ್ರ ಅವನೇ ವಿಷ್ಣು ಅವನೇ ಅವನೇ ಯಾರು ಅವನೇ ಅವನೇ ಉಪಾಸ್ಯ ದೇವತ ಉಪಾಸ್ಯ ಬ್ರಹ್ಮ ಅದರ ಫಲ ಏನು ಕ್ರಮ ಮುಕ್ತಿ ನೀನು ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಇನ್ನೂ ಸಏವ ಸಏವ ಅಂತ ಯಾಕೆ ಕೂರ್ತೀಯ ಯಾಕೆಂದ್ರೆ ಮಹಾವಾಕ್ಯ ಉಪದೇಶ ಸಂಸ್ಕಾರ ಇನ್ನೂ ನಿನ್ನೆ ಕಲಿ ಆಗಿಲ್ಲ ಅದು ತತ್ವಮಸಿ ಇರ್ಬೋದು ಅಯಮಾತ್ಮ ಬ್ರಹ್ಮ ಇರ್ಬೋದು ಸರ್ವಂ ಕಲ್ವಿದಂ ಬ್ರಹ್ಮ ಇರ್ಬೋದು ಸತ್ಯಂ ಧ್ಯಾನಂ ಬ್ರಹ್ಮ ಇರ್ಬೋದು ಒಟ್ಟು ಜೀವೇಶ್ವರ ಐಕ್ಯವನ್ನ ತೋರಿಸುವ ಉಪದೇಶದ ಭಾಗ್ಯ ಸಂಸ್ಕಾರ ಇನ್ನೂ ನಿನಗೆ ಸರಿಯಾಗಿ ಆಗಿಲ್ಲ ಆವಾಗ ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಅವನೇ ನೋಡಪ್ಪ ಆ ಅವನೇ ಈಶ್ವರ ಓ ಆ ಶಾಂತ ಈಶ್ವರ ಪ್ರಶಾಂತ ಈಶ್ವರ ಮಂಗಳಕರವಾದ ಈಶ್ವರ ಓ ಈಶ್ವರ ಈಶ್ವರ ಈಗೇನ್ ಮಾಡಬೇಕತ್ತಿ ನೀನು ಉಪಾಸನ ಅವನೇ ರಾಮ ರಾಮ ಇವನು ರಾಮ ಉಪಾಸ ಅವನೇ ಕೃಷ್ಣ ಕೃಷ್ಣ ಅವನು ಕೃಷ್ಣ ಉಪಾಸ ಅವನೇ ಆಂಜನೇಯ ಆಂಜನೇಯ ಆಂಜನೇಯ ಉಪಾಸ ಅವನೇ ಜೀಸಸ್ಸು ಜೀಸಸ್ಸು ಜೀಸಸ್ ಉಪಾಸ ಈಗೇನಂತ ಇನ್ನೊಬ್ರು ಅವನಿಲ್ಲ ಅವ ಅಲ್ಲಿಲ್ಲ ಇಲ್ಲಿಲ್ಲ ಅಲ್ಲ ಅಲ್ಲ ಅವ ಅಲ್ಲ ಅಲ್ಲ ಅವ ಅಲ್ಲ ಅವನು ಉಪಾಸಕ ಯಾವನು ಉಪಾಸಕ ಅವ ಹಂಗಿಲ್ಲ ಅವ ಹಿಂಗಿಲ್ಲ ಅವ ಅಲ್ಲಿಲ್ಲ ಅವ ಇಲ್ಲಿಲ್ಲ ಎಲ್ಲೆಲ್ಲೂ ಇಲ್ಲರೂ ಅಲ್ಲ ನಮ್ಮಲ್ಲಿ ನಾ ಸಣ್ಣವನಿದ್ದಾಗ ಅಲ್ಲೇ ಪಾಕ ಅಂತ ಬರ್ತೀವಿ ಅಲ್ಲಿಪ್ಪ ಹಳೆ ಬಸ್ ಸ್ಟ್ಯಾಂಡ್ ಅಂತ ಒಂದಿತ್ತು ಅದು ಜನತಾ ಬಜಾರ್ ಆಗಿದೆ ನೋಡ್ರಿ ಜನತಾ ಬಜಾರ್ ಆಗಿದೆ ಅದು ಹಳೆ ಬಸ್ ಸ್ಟ್ಯಾಂಡ್ ಅದು ಒರಿಜಿನಲ್ ಬಸ್ ಸ್ಟ್ಯಾಂಡ್ ಶೆಡ್ ಇತ್ತು ಆ ಬಸ್ ಸ್ಟ್ಯಾಂಡ್ ಒಳಗೆ ಅವಾಗ ಇವಾಗ ನಾನು ನನ್ನ ತಮ್ಮ ವಾಕಿಂಗ್ ಊರವರೆಗಿನ ಭಾಗ ಹೊರಗಿನ ಭಾಗ ಅಲ್ಲೇ ಅಲ್ಲೇಪ್ಪ ಅಂತ ಒಂದು ಪ್ಲೇಟ್ಗಳು ಬರ್ತದೆ ಹಳದಿ ಹಳದಿ ಹಳದಿ ಅಲ್ಲಿ ಪಾಕ್ ನಮ್ದು ಡಿಸ್ಕಷನ್ ಏನ್ ಡಿಸ್ಕಷನ್ ಅಂದ್ರೆ ನಮ್ಮ ಮನೆ ಹಿಂದ್ಗಡೆನೆ ಒಂದು ಮಸೀದಿ ಅವರು ಅಲ್ಲಾಹು ಅಕ್ಬರ್ ಅಂತ ಮುಂದಿದ್ದು ಯಾವ್ದು ನಮ್ಗೆ ತಿಳ್ತಿದ್ದಲ್ಲ ಬಾಯಿಗೆ ಬರ್ತಿದ್ದಲ್ಲ ನಮ್ಗೆ ಬಂದವ ಶಬ್ದ ಕೇಳಿಸ್ ಅಲ್ಲ ಅಲ್ಲ ಪಾಕ್ ಅಲ್ಲೇ ಪಾಕ್ ಅಲ್ಲ ನಮ್ ಡಿಸ್ಕಷನ್ ಇವ್ರು ಮೈಕ್ನಾಗೆಲ್ಲ ಅಲ್ಲೇ ಪಾಕ್ ಯಾಕೆ ಹೇಳ್ತಾರೆ ಬಹಳ ಸುತ್ತಿದ್ರು ಉಪಾಸ್ಯ ದೇವತ ಅದು ಉಪಾಸನ ನೀನು ಬರೀ ಭಾವಿಸ್ಬೇಕು ಅವನು ಶಿವ ಅವನು ಈಶ್ವರ ಅವನೇ ವಿಷ್ಣು ಅವನೇ ಅವನೇ ಎಂಬ ಸೃಷ್ಟಿಕರ್ತ ನೀನ್ ಭಾವಿಸ್ಬೇಕು ಆ ಸ್ಥಿತಿಯಲ್ಲಿ ಆ ಶಾಂತ ಸ್ಥಿತಿಯಲ್ಲಿ ಆ ಶುದ್ಧ ಅಂತಃಕರಣ ವಿರಜಂ ಶುದ್ಧಂ ವಿಶುದ್ಧಂ ಅಂತ ಆ ಸ್ಥಿತಿಯಲ್ಲಿ ನೀವು ಕುಳಿತುಕೊಂಡಾಗ ನಿನಗೆ ಸಂಸ್ಕಾರ ಆಗಿತ್ತು ಅಂತ ತಿಳ್ಕೊ. ಏನ್ ಸಂಸ್ಕಾರ? ಸಚ್ಚಿದಾನಂದ ಆನಂದ ಸತ್ ಇರುವಿಕೆ ಚಿತ್ತ ಚೈತನ್ಯ ಅರಿವು ಆದಿ ಅಂತರಹಿತವಾದಂತ ಅನಂತವಾದ ಸುಖ ಅದು ನೀನೇ ಅನ್ನೋ ಸಂಸ್ಕಾರ ಆಗಿತ್ತು ಅಂತ ಇಟ್ಕೊ. ಆ ಸಂಸ್ಕಾರ ಆಗಿತ್ತು ಅಂದ್ರೆ ಅದು ಉಪಾಸ್ಯ ದೇವತ ಅದು ಏನಾಗಿರ್ತದೆ? ಅಹಂ ಬ್ರಹ್ಮಾತ್ಮ ಇಷ್ಟೇ ಇದೆ ನೋಡಿ. ಉಪಾಸ್ಯ ಬ್ರಹ್ಮ ಅಹಂ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು.